ದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ನಾಟಿ ಯಂತ್ರದಿಂದ ಸ್ವಉದ್ಯೋಗ ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪದ ಕೃಷಿಕರಾದ ಗೋಪಾಲಗೌಡ ಹಾಗೂ ಸಿದ್ದೇಗೌಡ. ನಮಸ್ಕಾರ ಗೋಪಾಲಗೌಡ ಹಾಗೂ ಸಿದ್ದೇಗೌಡ. ನಮಸ್ಕಾರ ಸರ್. ನಮಸ್ತೆ ಸರ್. ಗೋಪಾಲಗೌಡ ಅವರೇ, ಎಷ್ಟಿದೆ ಜಮೀನು? ಸರ್, ನಮ್ದು 1/2 ಎಕರೆ ಜಮೀನು ಇದೆ ಸರ್. 1/2 ಎಕರೆ ಜಮೀನ? ಸರ್. ಏನ್ ಬೆಳಿತೀರಿ? 1/2 ಎಕರೆ ಜಮೀನು ಇದೆ ಸರ್. 1/2 ಎಕರೆ ಜಮೀನಿನಲ್ಲಿ ನಾವು 1/2 ಭತ್ತ ಬೆಳೀತಾ ಇದ್ವಿ. ಭತ್ತ ಬೆಳೆದಾಗ ಅಕ್ಕಪಕ್ಕದಲ್ಲಿ ತೋಟ ಮಾಡಿದ್ರು. ತೋಟದ್ದು ಸ್ವಲ್ಪ ನೀರಲು ತೋಟ ಬೆಳೆದಂಗೆ ನೀರಲಾಯ್ತು. ನಾವು ಆಕಸ್ಮಿಕವಾಗಿ ತೋಟ ನೆಡ್ಬೇಕು ಅನಿವಾರ್ಯ ಬಂತು. ನಾವು ಅಡಿಕೆ ನೆಟ್ವಿ, ಅಡಿಕೆ ನೆಟ್ವಿ, ನಮ್ ಜಮೀನು 1/2 ಎಕರೆ ಇರೋದು, ಅದು ಭತ್ತ ಬೆಳೆಯೋದು ತಪ್ಪಾಯ್ತು. ಹೋಯ್ತು. ಅವಾಗ ಏನ್ ಮಾಡಿದ್ವಿ, ಭತ್ತ ಬೆಳೆಯಕ್ಕೆ ನಮ್ಗೆ ಏನಿಲ್ಲ, ಬರೀ ಅಷ್ಟೇನೆ ಇದ್ದಿದ್ ಮತ್ತೆ ಕೂಲಿ ಮಾಡ್ಕೊಂಡು ಇದ್ವಿ ನಾವು. ಸರಿ ಅಂದ್ಬಿಟ್ಟು ಬೇರೆ ಗುತ್ತಿಗೆಗೆ ಜಮೀನು ಜಾಸ್ತಿ ಇರೋರು ಮಾಡ್ತಾನೆ ಇರಲಿಲ್ಲ ಭೂಮಿನ. ಅಲ್ಲಿ ನಾವು ಗುತ್ತಿಗೆಗೆ ಅಂತ ಹೋದ್ವಿ. 1 ಎಕರೆಗೆ 8 ಕ್ವಿಂಟಲ್ ಭತ್ತ ಅವ್ರಿಗೆ ಕೊಡ್ಬೇಕು, ಇನ್ ಮಿಕ್ಕಿದ್ದೆಲ್ಲ ನಮ್ಗೆ. ಅದ್ರಲ್ಲಿ ತುಂಬಾ ಲಾಸ್ ಇದೆ ಸರ್ ಅದ್ರಲ್ಲಿ. ಆದ್ರೂ ಅದನ್ನ ನಾವು ಮಾಡ್ತಾ ಬಂದ್ವಿ. ಅದ್ರಲ್ಲಿ ನಮ್ಗೆ 1 ಎಕರೆಗೆ ನಾವು ಕೆಲಸ ಮಾಡಿದ್ರೆ 10,000 ದುಡ್ಡು ಅದ್ರಲ್ಲಿ ಮಿಗ್ತಾ ಇತ್ತು. ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಇಲ್ಲ, ಒಂದು ಲಾಸ್. ಅದು ಇಲ್ಲ ಅಂದ್ರೆ ಮೈ ಮೇಲೆ ಬರ್ತಾ ಇತ್ತು. ಅದನ್ನ ನಾಟಿ ಮಾಡಕ್ಕೆ ನಾವು ಈಗ ಒಂದೇ ಸತಿ ಎಲ್ಲಾ ರೈತರು ಒಟ್ಲು ಬಿಡೋದ್ರಿಂದ ಜನದ ಬೇಡಿಕೆ ಬಹಳ ಇತ್ತು. ನಾವು ಬೇರೆ ಕಡೆಯಿಂದ ಜನ ಕರ್ಕ ಬರ್ಬೇಕು, ಬೇರೆ ಊರಿಂದ ಕರ್ಕ ಬರ್ಬೇಕು. ಅವರಿಗೆ ಊಟ ತಿಂಡಿ ಆಟೋ ಬಾಡಿಗೆ ತವಿಂದ ನಾವು ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದು 2,500-3,000 ನಾಟಿಗೆ ಅವ್ರ ಹತ್ರ ದುಡ್ಡು ಹೋಗ್ತಾ ಇತ್ತು ನಮ್ದು. ಆಮೇಲೆ ಅದನ್ನ ನಾವು ಹೀಗೇನೆ ಮಾಡ್ತಾ ಬಂದ್ವಿ. ನಾವು ಹಿಂಗೆ ಮಾಡ್ತಾ ಬಂದವಾಗ ಈಗ ನಾವು ಒಂದು 2 ಪಾರ್ಟ್ನರ್ ಅಲ್ಲಿ ಯಾರ್ಯಾರು ಸಿದ್ದೇಗೌಡರು ನಾವು 10 ಎಕರೆ ಜಮೀನ ಒಂದೇ ಭೂಮಿಲಿ ಉಳ್ತಾ ಇದ್ವಿ. ಸರಿ, ನಾವು ಹೀಗೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಭಾರ್ಗವಿ ಸರ್, ನಾಗರಾಜ್ ಸರ್ ಒಂದು ಇಲ್ಲಿ ಹರಳಿಕೆರೆಯಲ್ಲಿ ಒಂದು ಹೊಸದಾಗಿ ಅಂತ ಭತ್ತದ ನಾಟಿ ಬಂದಿದೆ ಅಂತ ಟ್ರೈನಿಂಗ್ ಕರ್ಕ ಬಂದ್ರು. ಅಲ್ಲಿ ಒಂದು ನಮ್ಗೆ ಟ್ರೈನಿಂಗ್ ತೋರಿಸಿದ್ರು, ಒಂದು ನಾಟಿ ಮಿಷನ್ ತಗೊಂಡ್ಬಂದು ಈಗ ಮಾಡ್ತಾ ಇದೀವಿ ನೋಡ್ರಿ ಅಂತ ತೋರಿಸಿದ್ರು. ಸರಿ, ನೀವು ಹಳ್ಳಿಕೆರೆಗೆ ತರಬೇತಿಗೆ ಹೋದ್ರಿ ಅಲ್ವಾ? ಅಲ್ಲಿಂದ ಸರ್ ನಾವು ಒಂದು 10 ಎಕರೆಗೆ ಸರ್ ನಾಗರಾಜ್ ಸರ್, ಭಾರ್ಗವಿ ಸರ್, ಕೃಷ್ಣಕುಮಾರ್ ಸರ್ ಅವರೆಲ್ಲ ಮುಂದಾಳತ್ವದಲ್ಲಿ

ತಗೋತೀನಿ ಸರ್. ಅಂದ್ರೆ ಗುತ್ತಿಗೆ ರೀತಿ ಮಾಡಿ. ಹಾ ಸರ್, ನಮ್ಮಲ್ಲೂ ಅದೇ ಸರ್. ನಮ್ಗೆ ದುಡಿಮೆ ಅನ್ನೋದು ನಾವು ಬೇರೆ 250 ರೂಪಾಯಿ 300 ರೂಪಾಯಿ ಕೂಲಿಗೆ ಹೋಗ್ತಿದ್ವಿ. ಅಲ್ಲಿ ಅದೇ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 3:30 4 ಗಂಟೆ ಮನೆಗೆ ಬರ್ತಿದ್ವಿ. ಅದರಿಂದ ನಾವ್ ಏನು ಸಾಧನೆ ಮಾಡಕ್ ಆಗ್ಲಿಲ್ಲ. ಈಗ ಇದೆಲ್ಲ ನಮ್ಮ ಯಾಂತ್ರಿಕೃತ, ಇವು ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಇವರೆಲ್ಲ ಸರ್ ಪರಿಚಯ ಮಾಡಿದ್ಮೇಲೆ ಈಗ ಒಂದು ದಿವಸಕ್ಕೆ ನಾವು ಖರ್ಚು ಕಳೆದಿ 2-3 ಸಾವಿರ ದುಡಿಮೆ ಮಾಡ್ತಾ ಇದೀವಿ. ಆಮೇಲೆ ಅದರಿಂದ ನಮ್ಗೆ ಒಂದು ಒಳ್ಳೆ ಆರ್ಥಿಕ ಮಟ್ಟ ಸುಧಾರಣೆ ಆಗಿದೆ. ತುಂಬಾ ಅನುಕೂಲ ಆಗಿದೆ. ಖುಷಿಯಾಗಿದ್ದೀವಿ. ಯಾಕೆಂದ್ರೆ 1 ಎಕರೆ ಜಮೀನಲ್ಲಿ ನಾವು 6 ತಿಂಗಳಿಂದ ದುಡ್ಡಿದ್ರೆ 10,000 ಮಿಕ್ಸ್ ಅದು ತುಂಬಾ ಕಷ್ಟ ಇತ್ತು. ಇವತ್ತು ನಾವು ಒಂದು ಮಿಷನ್ ಅಲ್ಲಿ ಖರ್ಚೆಲ್ಲ ಕಳೆದಿ 1 ಲಕ್ಷ ರೂಪಾಯಿ ದುಡ್ಡನ್ನ ಮಿಗಿಸ್ತಾ ಇದೀವಿ. ಇನ್ನೊಂದು ಅನುಭವ ಏನು ಅಂದ್ರೆ, ನಾವು ಗೋಪಾಲಗೌಡರು ನಾವು ಸೇರಿಸಿ 10 ಎಕರೆ ಜಮೀನ್ ಮಾಡ್ತೀವಿ ಸರ್. ಅದು ಒಬ್ಬರದೇ. ಅದರಲ್ಲಿ ಹಿಂದೆ ನಾವು ಕೈ ನಟ್ಟಿ ಮಾಡ್ಬೇಕಾದ್ರೆ ಪ್ರತಿ ಒಂದು ತಂದೆ ಅವ್ರು ನಮ್ ಟಿಲ್ಲರ್ ಕೂಡ ಇಲ್ಲ. ಅವಾಗ ಟೋಟಲ್ 10 ಒಟ್ಟಿಗೆ ಮಾಡ್ತಿದ್ದಲ್ಲ, 10 ಎಲ್ಲ ಗುಡ್ಡೆ ಹಾಕುವ ಮಾರಾಟ ಮಾಡುವು. 200 ಚೀಲ 190 ಚೀಲ ಆಮೇಲೆ 160 ಚೀಲನು ಕೂಡ ಆಗಿದೆ. ಅದರಲ್ಲಿ ನಮ್ಗೆ ಎಲ್ಲ ಕಳ್ದಿ ಆಳಿಗೆ 20,000-25,000 ತಗತಿದ್ವಿ. ಈಗ ಅಂತ್ಯದಲ್ಲಿ 1 ಲಕ್ಷ ತಗತೀವಿ ಸರ್. ಅದ್ರಲ್ಲಿ ಅದೇ ಅಷ್ಟೇ ಜಮೀನಲ್ಲಿ 1 ಲಕ್ಷ ಅಲ್ಲಿ ತಗೊಳ್ತೀವಿ. ಅವ್ರ ಗುತ್ತಿಗೆ ಕೊಟ್ಟು ಹೆಚ್ಚು ಕಮ್ಮಿ 90,000 ರೂಪಾಯಿ ಹತ್ತತ್ರ ನಾವು ಈ ಸಲ ಈ ಭಾಗದ ಹಂಚ್ಕೊಂಡಿದ್ವಿ, ಈ ಸುಗ್ಗಿಲಿ ಹಂಚ್ಕೊಂಡಿದೀವಿ. ಆಮೇಲೆ ಅದೇನಪ್ಪ ಅಂದ್ರೆ ಮತ್ತೆ ಇನ್ನೊಂದ್ ಕಡೆ ಸ್ವಲ್ಪ ನಾನು ಸಪರೇಟ್ ಮಾಡಿದೀನಿ. ಗೋಪಾಲಗೌಡರು ಅಷ್ಟೇ ಮಾಡಿರೋದು, ನಾನು ಸಪರೇಟ್ ಮಾಡಿದೀನಿ. ಅದು ಕೂಡ ಅದರಲ್ಲೂ 1 ಎಕರೆ ಮಾಡಿದೀನಿ. ಅದು ಕೂಡ ನನ್ನ ಕೈ ನಟ್ಟಿ ಇದು ಮಿಷಿನ್ ನಟ್ಟಿನ ಮಾಡ್ಕೊಂಡು ಅದರಲ್ಲೂ ಲಾಭ ತಂದಿದೀನಿ. ಇದು ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೇದು. ಗೋಪಾಲಗೌಡ ಮತ್ತೆ ಸಿದ್ದೇಗೌಡ ಅವರು, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಜೊತೆಗೆ ಈ ಯಾಂತ್ರೀಕೃತ ನಾಟಿಯಿಂದ ಏನೇನು ಅನುಕೂಲ ಮತ್ತೆ ಯಂತ್ರವನ್ನ ಖರೀದಿಸಿ ನೀವಿಬ್ರು ಪಾರ್ಟ್ನರ್ ಆಗಿ ಸ್ವಉದ್ಯೋಗವನ್ನ ಕಂಡುಕೊಂಡಿದ್ದೀರಿ, ಆದಾಯವನ್ನು ಹೆಚ್ಚಿಸಿಕೊಂಡಿದ್ದೀರಿ, ಈ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಭತ್ತದ ನಾಟಿ ಯಂತ್ರದಿಂದ ಸ್ವಉದ್ಯೋಗ ಈ ಕುರಿತು ಗೋಣಿಕೊಪ್ಪದ ಕೃಷಿಕರಾದ ಗೋಪಾಲಗೌಡ ಹಾಗೂ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಇದುವರೆಗೆ ಪರಿಸರ ಗೀತೆಯನ್ನ ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.